ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ಎರೆಹುಳು ಸಾಕಾಣಿಕೆ ಅಂಕೋಲಾ ಬಾಸ್ಗೋಡ್ನ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾದ ವಿಆರ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ವಿಆರ್ ನಾಯಕ್ ಅವರಿದ್ದಾರೆ. ಇವರು ಅಂಕೋಲಾ ತಾಲೂಕಿನಲ್ಲಿ ಇರತಕ್ಕಂಥ ಬಾಸ್ಗೋಡ್ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎರೆಹುಳು ಸಾಕಾಣಿಕೆ ಮತ್ತು ಅದರ ಮಹತ್ವ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ನಾಯ್ಕ ಅವರು. ನಮಸ್ಕಾರ. ಎರೆಹುಳು ಸಾಕಾಣಿಕೆ ಯಾಕೆ ಮಾಡಬೇಕು ಅಂದ್ರೆ, ಈಗ ದನಗಳ ಸಾಕಾಣಿಕೆ ಕಡಿಮೆಯಾಗಿದೆ, ಬೇಗನೆ ಉತ್ಪತ್ತಿಯಾಗುವಂತ ಎರೆಹುಳು ಗೊಬ್ಬರ ಮಾಡುವುದು ರೈತರಿಗೆ ಒಂದು ಲಾಭದಾಯಕ ಮತ್ತು ಅನುಕೂಲ ಆಗ್ತದಂತ ಉದ್ದೇಶದಿಂದ ಮಾಡಬೇಕು. ಮತ್ತೆ ಸಗಣಿ ಗೊಬ್ಬರಕ್ಕೂ ಎರೆಗೊಬ್ಬರಕ್ಕೂ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಇರುತ್ತೆ? ಎರೆಹುಳು ಗೊಬ್ಬರದಲ್ಲಿ ಪೋಷಕಾಂಶಗಳು ಸರಿ ಪ್ರಮಾಣದಲ್ಲಿ ಇರ್ತದೆ, ಆದರೆ ಕೊಟ್ಟಿಗೆ ಗೊಬ್ಬರ ದನದ ಸಗಣಿಯಲ್ಲಿ ಜಾಸ್ತಿ ಇರುತ್ತೆ. ಆದರೆ ಇದು ಏನಾಗುತ್ತೆ, ದನದ ಸಾಗಾಣಿಕೆ ಎಲ್ಲವೂ ಕಡಿಮೆ ಆಗ್ತಿರೋದ್ರಿಂದ ಎರೆಹುಳು ಸಾಗಣೆ ಮಾಡಿಕೊಂಡು ಬೇಗನೆ ಗೊಬ್ಬರ ಉತ್ಪಾದನೆ ಮಾಡ್ಕೊಳಕ್ಕೆ ಚಲೋ ಆಗತ್ತೆ. ಅಂದ್ರೆ ಎರೆಗೊಬ್ಬರ ತಯಾರು ಮಾಡಬೇಕಾಯ್ತು ಅಂದ್ರೆ ಅವರಿಗೆ ಮನೆಯಲ್ಲಿ ದನಕರುಗಳ ಸಾಕಾಣಿಕೆ ಇರಲೇಬೇಕಾ? ದನಕರುಗಳ ಸಾಕಾಣಿಕೆ ಇಲ್ಲ, ಎರೆಹುಳು ಅಂದ್ರೆ ಈಗ ವೇಸ್ಟ್ ಅಂದ್ರೆ ಕಾಜು ಮತ್ತು ಮೊಳೆ ಕಬ್ಬಿಣದ ಒಂದು ಎರಡು ಪದಾರ್ಥ ಬಿಟ್ಟು ಮತ್ತೆಲ್ಲ ಪದಾರ್ಥಗಳನ್ನು ಅದರಲ್ಲಿ ತೊಟ್ಟಿಲಿ ಹಾಕ್ಬಹುದು. ಎರೆಹುಳು ತೊಟ್ಟಿಲಿ ಅದು 90 ದಿವಸದಲ್ಲಿ ಅದು ಎಲ್ಲ ಮಾಡಿಕೊಂಡು 90 ದಿವಸದಲ್ಲಿ ಗೊಬ್ಬರ ಉತ್ಪಾದನೆ ಮಾಡುತ್ತದೆ. ಅದಲ್ಲದೆ ತನ್ನ ಸಂತತಿಯನ್ನು ಎರಡು ಪಟ್ಟು ಹೆಚ್ಚು ಮಾಡಿಕೊಂಡು ಬೆಳೀತದೆ. ಅದು ಸಾವಯವ ಪದಾರ್ಥ ಅಂತೇಳಿ ಅಂದ್ರೆ ಕಬ್ಬಿಣ ಬೇಡ, ಗಾಜು ಬೇಡ, ಕಲ್ಲು ಬೇಡ, ಇಂಥವೆಲ್ಲನೂ ಬಿಟ್ಟು ವೇಸ್ಟ್ ತರಕಾರಿ ಮನೆಯಲ್ಲಿರುವಂತಹ ತರಕಾರಿ ವೇಸ್ಟ್ ಅನ್ನು ಹಾಕ್ಬಹುದು. ಅದೇನು ಸ್ವಲ್ಪ ಇರುತ್ತೆ, ಆದರೆ ಹೆಚ್ಚು ಈಗ ಮೇವು ಕೆಡುವಂತ ಮೇವು ಆಗಿರ್ಬೋದು ಅಥವಾ ಕೆಟ್ಟಂತದ್ದು ಇರ್ಬೋದು, ಸಾವಯವ ಉಳಿಕೆ ಇರ್ಬೋದು, ಗರಿ ಇರ್ಬೋದು, ಮೊಟ್ಟೆ ಇರ್ಬೋದು, ಇಂಥವೆಲ್ಲನೂ ಹಾಕೋದು. ದನದ ಸಾಕಾಣಿಕೆ ಅವರು ಅವರಿಗೆ ಇನ್ನು ಹೆಚ್ಚಿನ ಅನುಕೂಲ ಆಗ್ತದೆ ಅದರಿಂದ ಮಾಡೋದ್ರಿಂದ. ಅಂದರೆ ದನದ ಸೆಗಣಿನು ಅದಕ್ಕೊಳಗೆ ಮಿಗ ಹಾಕ್ಬೋದು, ಗಂಜಲ ಇದನ್ನು ಹಾಕ್ಬೋದು, ಕಸಕಡ್ಡಿ ಕೊಟ್ಟಿಗೆದು, ಅದರಿಂದ ರೈತರಿಗೆ ಅನುಕೂಲ, ಹೆಚ್ಚಿನ ಅನುಕೂಲ ಆಗುತ್ತೆ. ಈಗ ತೊಟ್ಟಿಯಲ್ಲಿ ಬರೀ ಸಾವಯವ ಪದಾರ್ಥ ಹಾಕಿದ್ರೆ ಸಾಕು, ಒಂದು ಸ್ವಲ್ಪ ಗಂಜಲ ಅಥವಾ ಸಗಣಿ? ಮೊದಲಿಗೆ ಎಲ್ಲವೂ ಗಂಜಲ ಸಾವಯವ ಪದಾರ್ಥ ಹಸಿ ತರ್ಕು ಇವೆಲ್ಲ ಹಾಕ್ಕೊಂಡು ನಂತರ ಅದರಲ್ಲಿ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಎಲ್ಲ ಹಾಕೊಂಡು ಅದನ್ನ ಹುಳವನ್ನು ಬಿಡಬೇಕಾಗ್ತದೆ. ಈಗ ಎರೆ ಗುಂಡಿ ಹಿಂಗೆ ಇರಬೇಕು ಅಂದ್ರೆ ಭೂಮಿಕ್ಕಿಂತ ಎತ್ತರ ಅಥವಾ ಭೂಮಿ ಒಳಗ ಅದಕ್ಕೊಂದು ಸೈಜ್ ಇದೆ, 15 ಫುಟ್ ಉದ್ದ 3, ಆದ್ರೆ ಆಗ ಎತ್ತರ ಮಾತ್ರ 3 ಫುಟ್ ಇರ್ಬೇಕು, ಯಾಕಂದ್ರೆ ಅದು 3 ಫುಟ್ ಒಳಗೆ ತನ್ನ ಆಕ್ಟಿವಿಟೀಸ್ ಅನ್ನ ಮಾಡುತ್ತೆ. ಉದ್ದ ಎಷ್ಟು ಬೇಕಾದ್ರೂ ಮಾಡಬಹುದು, ಎತ್ತರ ಮಾತ್ರ 3 ಫುಟ್ ಮಾಡಬೇಕು. ಭೂಮಿ ಒಳಗೆ ಇರಬಾರ್ದು, ಭೂಮಿ ಮೇಲ್ಗಡೆನೆ ಇರಬೇಕು. ಕಡೆಗೆ ಈ ಹುಳ ಅದಕ್ಕೆ ಕೋಳಿ ಈ ಕೆಂಪು ಇರುವೆ ಇದ್ರ ಇದ್ರ ಸಲುವಾಗಿ ಸ್ವಲ್ಪ ಕಾಳಜಿಯಿಂದ ವಹಿಸಬೇಕಾಗುತ್ತೆ. ಈಗ ನಾವು ಗುಂಡಿ ತುಂಬಬೇಕು ಅಂತ ಅಂದಾಗ ಏನೇನು ಕಾಳಜಿ? ಗುಂಡಿ ತುಂಬಬೇಕಾದ್ರೆ ಫಸ್ಟಿಗೆ ತರ್ಕ ಹಾಕಬೇಕು, ಆಮೇಲೆ ಅದ್ರ ಮೇಲೆ ಸೆಗಣಿ ಹಾಕಬೇಕು, ಪದರ ಪದರವಾಗಿ ಮಾಡಿಕೊಂಡು ಅದರ ಮೇಲೆ ಎರೆಹುಳ ಬಿಟ್ಟು ನಂತರ ಇನ್ನೊಂದು ಪದರ ಹಾಕೊಂಡು ಇಟ್ಟರೆ ಒಳ್ಳೆ ಗೊಬ್ಬರ ಉತ್ಪಾದನೆ ಆಗುತ್ತೆ. ತೊಟ್ಟಿಯನ್ನು ಕಟ್ಟಬೇಕಾದ್ರೆ ಸೈಡಿಗೆ ನೀರನ್ನ ಹಾಕಲಿಕ್ಕೆ ಒಂದು ಇದು ಮಾಡ್ಕೊಬೇಕು, ತಂಪಾಗಿ ಸೈಡಿಗೆ, ಅಂದ್ರೆ ಅಲ್ಲಿ ಇರುವೆ ಹತ್ತಬಾರ್ದು ಆ ತೊಟ್ಟಿ ಮೇಲೆ, ಇರುವೆಗಳು ಕೆಂಪು ಇರುವೆ ಹತ್ತಬಾರ್ದು ಅನ್ನೋ ಉದ್ದೇಶದಿಂದ ಮಾಡಬೇಕು. ಅಂದ್ರೆ ಸುತ್ತ ಕಡೆ ಒಂದು ಸಿಮೆಂಟ್ ಮಾಡ್ಕೊಂಡು ಮಾಡಬೇಕು, ನೀರು ನಿಲ್ಲಿಸಬಿಡಬೇಕು. ಅದರಿಂದ ಇರುವೆ ಬಿರುವೆ ಮೇಲ್ಗಡೆ ಹತ್ತಲ್ಲ, ಆವಾಗ ಇದು ಇರುವೆ ಎಲ್ಲ ಹತ್ತು ಬಿಟ್ರೆ ಅಂದ್ರೆ ಇದು ಹುಳಗಳ ಇದಾಗತ್ತೆ. ಈಗ ನಾವು ಎರೆಹುಳವನ್ನು ಬಿಡ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಗುಂಡಿ ತುಂಬತೀವಲ್ಲ, ತುಂಬಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಉಪಚಾರ ಮಾಡಬೇಕು, ಒಂದ್ ತಂಪಾಗಿಡಬೇಕು, ಒಂದ್ ಸ್ವಲ್ಪ ಮೃದು ಆಗಬೇಕು. ಮೃದು ನೀರನ್ನ ಚಿಮ್ಸ್ತೇ ಇರ್ಬೇಕು, ನೀರನ್ನ ಚಿಮ್ಸ್ತೇ ದಿನಾಲು ನೀರನ್ನ ಚಿಮ್ಸ್ತೇ ಇರ್ಬೇಕ್ರೆ. ನೀರನ್ನ ಹೆಚ್ಚು ಪ್ರಮಾಣದಲ್ಲಿ ಹಾಕುವಂತದಲ್ಲ, ಹಸಿ ಇರುವಂತ ಅಷ್ಟೇ, ಹೆಚ್ಚು ಪ್ರಮಾಣದ ತೇವಾಂಶ ಇರಬೇಕು. ನೀರ್ ನಿಲ್ಬಾರ್ದು, ನೀರ್ ನಿಲ್ಬಾರ್ದು, ತೇವಾಂಶ ಇದಕ್ಕೆ ಉಳಿಬೇಕು. ತೀರ ಕಡಿಮೆನೂ ಆಗಬಾರ್ದು, ಕಷ್ಟ ಆಗುತ್ತೆ. ಅದಕ್ಕೆ ಒಂದು ನೆರಳು ಪರದೇನೋ ಹಾಕ್ಬಹುದು ಮಳೆಗಾಲದಲ್ಲಿ, ಮತ್ತೆ ಬೇಸಿಗೆಯಲ್ಲಿ ಒಂದು ಮೇಲ್ಗಡೆ ಒಂದು ತಗಡು ಇದು ಅಥವಾ ನಿಮ್ಮ ಮಡ್ಲಿನ ಚಪ್ರ ಇಂಥದ್ದು ಹಾಕಬಹುದು, ಹಾಕ್ಲೇಬೇಕು. ಯಾಕಂದ್ರೆ ಅದು ತಂಪಲ್ಲಿ ಕೆಲಸ ಮಾಡುತ್ತೆ. ಮತ್ತೆ ಕೆಲವೊಂದು ಜನ ತಾಳ್ಪಾಲು ಹಚ್ಚೋದಂಗೆಲ್ಲ ಮಾಡ್ತಾರೆ, ಅದು ಸರಿ ಹೋಗೋದು ಅದಿಲ್ಲ. ಮೇಲ್ಗಡೆನೇ ಒಂದು ತಂಪು ವ್ಯವಸ್ಥೆ ಮಾಡಬೇಕು, ಒಂದು ಚಪ್ರ ಹಾಕೋದು, ಚಪ್ಪರದ ಕೆಳಗಡೆ ನಾವು ಅಂದ್ರೆ ಒಂದು ತಂಪಾದ ವಾತಾವರಣದಲ್ಲಿ ಎರೆಹುಳುಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಲ್ಲ? ಹೌದು. ಹೀಗೆ ಎಷ್ಟು ದಿನ ಮಾಡೋದು ತೊಟ್ಟಿಯೊಳಗೆ? ಎಷ್ಟು ದಿನ ಇರ್ತದೆ ತೊಟ್ಟಿಯೊಳಗೆ? 90 ದಿವಸದೊಳಗೆ ತನ್ನ ಗೊಬ್ಬರವನ್ನು ಮಾಡ್ತದೆ ಅದು. ಅದೇ ಅದಕ್ಕೆ ಏನಂತಾರೆ, ಜೋಡಿ ತೊಟ್ಟಿಯನ್ನು ಮಾಡಬೇಕು. ಜೋಡಿ ತೊಟ್ಟಿ ಮಾಡಿದ್ಮೇಲೆ ಗೊಬ್ಬರವನ್ನು ತಗೊಂಡು ಗೊಬ್ಬರ ಎಲ್ಲ ತೆಗೆದು ಜಾಲರಿ ಮೂಲಕ ಗೊಬ್ಬರ ತೆಗೆದು ಆ ಹುಳ ಮತ್ತು ಮೊಟ್ಟೆ ಬಿಟ್ಟೆ ಎಲ್ಲವನ್ನು ಪಕ್ಕದ ತೊಟ್ಟಿಯಲ್ಲಿ ನೀವು ಇಲ್ಲಿ ಪಕ್ಕದ ತೊಟ್ಟಿಯಲ್ಲೂ ನೀವು ಇನ್ನೊಂದು ಮಾಡಿ ಅದನ್ನು ಈ ಹುಳವನ್ನು ಅದು ಸ್ವಲ್ಪ ಸಣ್ಣ ಸಣ್ಣ ಹುಳವನ್ನೆಲ್ಲ ಈ ತೊಟ್ಟಿಗೆ ಬಿಟ್ಟು ಬರೀ ಗೊಬ್ಬರವನ್ನಷ್ಟೇ ತಗೋಬೇಕು. ಅದಕ್ಕೆ ಜೋಡಿ ತೊಟ್ಟಿ ಮಾಡೋದು ಅನುಕೂಲ. ಅಂದ್ರೆ ಜೋಡಿ ತೊಟ್ಟಿ ಮಾಡೋದ್ರಿಂದ ಇಲ್ಲಿ ಏನ್ ಸರಿಯಾಗಿ ಕಳಿಲಾರ್ದನ್ನ ಅಲ್ಲ, ಇಲ್ಲಿ ಹುಳ ಈ ಗೊಬ್ಬರ ತೆಗಿಬೇಕಂದ್ರೆ ಅದರಲ್ಲಿ ಹುಳ ಬಿಳೆ ಎಲ್ಲ ಇರ್ತದೆ, ಅದನ್ನ ಈ ಬರಿ ತೊಟ್ಟಿಗೆ ಹಾಕಿ ನಂತರ ಈ ಗೊಬ್ಬರವನ್ನು ತಗೋಬೇಕು. ಅಂದ್ರೆ ನಾವು ಕಟಾವ್ ಮಾಡುವಂತ ಸಂದರ್ಭದೊಳಗು ಇನ್ನೊಂದು ಖಾಲಿ ಇರಬೇಕು, ಖಾಲಿ ಇರಬೇಕು. ಮತ್ತೆ ಅರ್ಧಮರ್ಧ ಕಳ್ತಿದ್ದನ್ನ ಗೊಬ್ಬರ ಆಗ್ಲಾರ್ದನ್ನು ಕೂಡ ಹಾಕ್ಬೋದು, ಕೆಲವೊಂದು ಕಳಿಯಲ್ಲ ಅದನ್ನ ಅಲ್ಲಿ ಆ ತೊಟ್ಟಿಗೆ ಶಿಫ್ಟ್ ಮಾಡುದು. ಇನ್ನೊಂದು ಎರೆ ಜಲ ಬರುತ್ತಲ್ಲಿ, ಎರೆ ಜಲ ಬರುತ್ತೆ. ಎರೆ ಜಲಕ್ಕೆ ಒಂದು ಕಿಂಡಿ ಟೈಪ್ ಮಾಡಿ ತೊಟ್ಟಿಗೆ ಒಂದು ಪೈಪ್ ಮುಖಾಂತರ ಮಾಡಿ ಅದನ್ನ ಬರೀ ನೀರು ಹಾಕದಂತ ನೀರು, ತೇವಾಂಶಕ್ಕೆ ಹಾಕದಂತ ನೀರು ಮತ್ತೆ ಅದರ ಮೇಲಿರುವಂತ ರಸವನ್ನ ಎಲ್ಲ ಸೇರಿಸಿ ಅದು ಈ ಪೈಪ್ ಮುಖಾಂತರ ಅದು ಜಲ ಎರೆ ಜಲ ಮಾಡಿ ಅದನ್ನ ನಿಮ್ಮ ಗಿಡಕ್ಕೆ ಎಲ್ಲ ಸಿಂಪಡಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ಅದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಹೆಚ್ಚಿರುತ್ತದೆ. ಹೆಚ್ಚಿರ್ತದೆ ಹೌದು. ತರಕಾರಿಗೆ ತರಕಾರಿಗೆ ಅಂತದ್ದು ಒಳ್ಳೇದಾಗತ್ತೆ. ಸ್ವಲ್ಪ ಶ್ರಮ ಇದೆ ಸರ್, ಶ್ರಮ ಪಡಬೇಕಾಗತ್ತೆ. ಶ್ರಮ ಏನು? ಶ್ರಮ ಅಂದ್ರೆ ಇದೇ ಶ್ರಮ, ಅಷ್ಟು ತೊಟ್ಟಿಯನ್ನು ದಿನಾಲು ಒಂದ್ಸಲ ಮಾಡಬೇಕು, ದಿನಾಲು ನೋಡ್ತಿರ್ಬೇಕು ಹುಳ ಹುಡ್ಪಡಿ ಆದ್ರೂ ಬಂದಿದೆಯಾ ಏನಾದ್ರು ಅನ್ಕೊಂಡು. ಒಬ್ರು ಮಹಿಳೆ ಮನೆಯಲ್ಲಿ ಇರುವಂತ ಅಜ್ಜಿನ ಕೂಡ ಮಾಡಬಹುದು, ಮಾಡಬಹುದು, ಮಹಿಳೆಯರು ಮಾಡಬಹುದು. ಎಷ್ಟು ಉತ್ಪಾದನೆ ಆಗತ್ತೆ ನೀವು ಹೇಳಿದಂಗ ಅಷ್ಟು ಸೈಜ್? 90 ದಿವಸಕ್ಕೆ ಒಂದು 4-5 ಕ್ವಿಂಟಲ್ ತೆಗಿಬಹುದು ಸಣ್ಣ ತೊಟ್ಟಿಲಿ. 4-5 ಕ್ವಿಂಟಲ್ ಇದು ಒಂದು ಎಕರೆ ಸಾಕಾಗುತ್ತೆ? ಎಕರೆ ಸಾಕಾಗುತ್ತೆ. ಅದ್ರ ಸಂಗಡ ಕಾಂಪೋಸ್ಟ್ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಬೇಕು, ಅನುಕೂಲ ಆಗುತ್ತೆ, ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಈಗ ನಾವು ಗದ್ದೆಗೆ ಹಾಕ್ತೀವಿ, ತೋಟಕ್ಕೆ ಹಾಕ್ತೀವಿ ಅಥವಾ ಹೊಲಕ್ಕೆ ಹಾಕ್ತೀವಿ ಅಂದಾಗ ಮ್ಯಾಲೆ ಚೆಲ್ಲಿದ್ರೆ ಸಾಕು ಅಥವಾ ಮಣ್ಣಲ್ಲಿ ಮಣ್ಣಲ್ಲಿ ಸೇರಿಸೋದು ಉತ್ತಮ. ಹೀಗೆ ಈಗ ಕೆಲವೊಂದು ಈಗ ನಿಮ್ ಯಾವುದು ಮಣ್ಣೊಳಗೆ ಸೇರಿ ಇದನ್ನು ಮಾಡ್ತಾರೋ ಅದು ಗೊಬ್ಬರ ಅನುಕೂಲ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮ ಈ ಅಂಕೋಲದಲ್ಲಿ ಮಳೆಗಾಲದಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ನಮ್ಮ ಗದ್ದೆಗೆ ಹಾಕೋದಿಲ್ಲ. ಬೇಸಿಗೆಗಾಲದಲ್ಲಿ ಶೇಂಗಾ ಬೆಳೆಗೆ ತಮ್ಮ ಕಾಂಪೋಸ್ಟನ್ನು ಹಾಕ್ತಾರೆ. ಅವ್ರು ಯಾವ ಟೈಪ್ ಹಾಕ್ತಾರಂದರೆ ಮಣ್ಣಿಗೆ ಅದನ್ನು ಒಳಗೆ ಸೇರಿಸಿ ಕಾಂಪೋಸ್ಟು ಅಂದ್ರೆ ಒಂದು ಆ ಪ್ರಮಾಣದಲ್ಲಿ ಹಾಕಿ ಶೇಂಗಾ ಇಳುವರಿನ ಜಾಸ್ತಿ ಪಡೀತಾರೆ. ಅದೇ ಗೊಬ್ಬರ ಮಳೆಗಾಲದಲ್ಲಿ ಮತ್ತೆ ಉಪಯೋಗಿಸ್ಕೊಳ್ತಾರೆ. ಮತ್ತೆ ಗೊಬ್ಬರ ಹಾಕಲ್ಲ, ಕಾಂಪೋಸ್ಟ್ ಗೊಬ್ಬರ ಹಾಕಲ್ಲ. ಒಂದೇ ವರ್ಷಕ್ಕೆ ಒಂದು ಶೇಂಗಾ ಬೆಳೆಗೆ ಫಸ್ಟ್ ಒಂದ್ಸಲ ಹಾಕ್ತಾರೆ, ನಂತರ ಭತ್ತ ಬೆಳೆಗೆ ಹಾಕಲ್ಲ. ಆವಾಗ ಅವರಿಗೆ ಕಾಂಪೋಸ್ಟ್ ಗೊಬ್ಬರನು ಜಾಸ್ತಿ ಸಿಗುತ್ತೆ, ಒಂದು ವರ್ಷದಲ್ಲಿ ಇರುವಂತಹ ಕಾಂಪೋಸ್ಟ್ ಗೊಬ್ಬರ ಅದೆಲ್ಲ ಪೂರ್ತಿ ತಮ್ಮ ಗದ್ದೆಗೆ ಹಾಕಿ ಶೇಂಗಾ ಇಳುವರಿನ ಹೆಚ್ಚು ಮಾಡ್ತಾರೆ. ಅದಕ್ಕೆ ಅಂಕೋಲದ ಬೆಳೆ ಕಿರಿ ಎಲ್ಲ ಶೇಂಗಾದ ಇಳುವರಿ ಜಾಸ್ತಿ ಬರುತ್ತೆ. ಹೌದು, ನಿಮ್ಮ ಪ್ರಕಾರ ವರ್ಷದಲ್ಲಿ ಒಂದು ಯಾವುದೋ ಒಂದು ಬೆಳೆಗೆ ಹಾಕಿದ್ರೆ ಸಾಕ? ಬೆಳೆಗೆ ಪ್ರತಿ ವರ್ಷ ಅದಕ್ಕೂ ಪೋಷಕಾಂಶಗಳು ದಿನಾಲು ವರ್ಷಕ್ಕೂ ಬೇಕಲ್ವಾ? ಬೇಕು ಬೇಕು, ಒಂದೇ ವರ್ಷ ಹಾಕಿದ್ರೆ ಆಗಲ್ಲ. ಆದ್ರೆ ಇವು ಸಾವಯವ ಗೊಬ್ಬರಗಳು ಪೋಷಕಾಂಶಗಳನ್ನು ಒಮ್ಮೆಗೆ ಬಿಡುಗಡೆ ಮಾಡಲ್ಲ, ನಿಧಾನವಾಗಿ ವರ್ಷದ ಎಲ್ಲಾ ಕಾಲದಲ್ಲಿ ಬಿಡುಗಡೆ ಮಾಡ್ತಾರೆ, ಮನುಷ್ಯನ ಜೀವನ ಇದ್ದಂಗೆ. ಹಾಗಾಗಿ ಒಂದು ಬೆಳೆಗೆ ಹಾಕಿದ್ರೆ ಸಾಕ ಅಂತ? ಒಂದು ಬೆಳೆಗೆ ಎಲ್ಲ ಬೆಳೆಗಳಿಗೂ ಹಾಕ್ಬೇಕಾಗ್ತದೆ, ಎಲ್ಲ ಬೆಳೆಗೆ ಎಲ್ಲ ಬೆಳೆಗಳಿಗೂ ಹಾಕ್ಬೇಕಾಗುತ್ತೆ. ಎಷ್ಟೆಷ್ಟು ಹಾಕ್ಬೇಕು? ಅದು ಕಾಂಪೋಸ್ಟ್ ಗೊಬ್ಬರ ನಾವು ನಮ್ಮ ರೆಕಮೆಂಡೇಶನ್ ಪ್ರಕಾರ 2000 ಕೆಜಿ ಹಾಕ್ಬೇಕಂತಿದೆ. ಅದು ಇಲ್ಲಿ ಅಷ್ಟು ಹಾಕಲ್ಲ, ಅದು ಅದು ಅರ್ಧರಷ್ಟರು ಹಾಕ್ತೀವಿ. ಮೊದ್ಲೇನಾಗಿತ್ತು, ಶ್ರಮ ಪಡ್ತಿದ್ರು. ಈಗ ಏಪ್ರಿಲ್ ಮೇ ದಲ್ಲಿ ಕಾಡಿಗೆ ಹೋಗಿ ತರ್ಕನ್ನು ತಗೊಬಂದು ಅದನ್ನು ಕಾಂಪೋಸ್ಟ್ ಗುಂಡಿಗೆ ಹಾಕಿ ಎಲ್ಲ ಮಾಡ್ತಿದ್ರು. ಮತ್ತೆ ಏಪ್ರಿಲ್ ಮೇ ದಲ್ಲಿ ಗದ್ದೆಯಲ್ಲಿ ಅಲ್ಲಲ್ಲಿ ತರ್ಕೆಲ್ಲ ಇದ್ದನ್ನ ಸುಡ್ತಿದ್ರು. ಸುಟ್ಟದಾಗ ಬೂದಿಯಿಂದ ಅನುಕೂಲ ಆಗ್ತಿತ್ತು, ಅಲ್ಲಿರುವಂತಹ ಹುಳ ಉಪ್ಪಡಿ ಎಲ್ಲ ಇದಾಗಿ ಕೀಟ ರೋಗದ ಬಾಧೆ ಎಲ್ಲ ಕಮ್ಮಿ ಆಗ್ತದೆ. ಆ ಟೈಪ್ ಈಗ ಜನ ಎಲ್ಲ ಏನ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಹಿಂದಿನ ರೈತರು ಏನ್ ಮಾಡ್ತಿದ್ರು, ಹಿಂದಿನ ಕಾಲದ ರೈತರು ಪ್ರತಿ ವರ್ಷನು ಏಪ್ರಿಲ್ ಮೇ ದಲ್ಲಿ ಅಲ್ಲಿ ಗದ್ದೆಲ್ಲಲ್ಲಿ ಬೆಂಕಿ ಹಾಕ್ತಿದ್ರು, ಅದರಿಂದ ಹುಳ ಉಪ್ಪಡಿ ಎಲ್ಲ ಇದಾಗಿ ಇದಾಗ್ತಿತ್ತು, ಅನುಕೂಲ ಆಗ್ತಿತ್ತು. ಬೆಂಕಿ ಹಾಕೋದು ಬೇಡ ಅಂತಾರೆ? ಅಲ್ಲ, ಬೆಂಕಿ ಹಾಕಿದಾಗ ಬೂದಿ ಉತ್ಪಾದನೆ ಬೂದಿಯಿಂದ ಗೊಬ್ಬರ ಆಗಿ ಅದು ಇವರಿಗೆ ಅನುಕೂಲ ಆಗತ್ತೆ ಜಮೀನಿಗೆ. ಆದ್ರೆ ಈಗ ನಾವು ಬೆಂಕಿ ಹಾಕೋದ್ರಿಂದ ಪರಿಸರ ಮಾಲಿನ್ಯ ಆಗತ್ತೆ ಅನ್ನುವಂಥದ್ದು, ಪ್ಲಾಸ್ಟಿಕ್ ಬಿಸ್ಟಿಕ್ ಸುಟ್ಟರೆ ಪರಿಸರ ಮಾಲಿನ್ಯ ಆಗತ್ತೆ. ಈಗ ಪಂಜಾಬ್ ಮತ್ತು ಹರಿಯಾಣದ ಸುತ್ತಮುತ್ತ ಈ ರೀತಿ ಗದ್ದೆಯಲ್ಲಿರ್ತಕ್ಕಂಥ ಹುಲ್ಲನ್ನು ಸುಡೋದ್ರಿಂದ ಇವತ್ತು ಡೆಲ್ಲಿಯಲ್ಲಿ ಪೂರ್ತಿ ವಾಯು ಮಾಲಿನ್ಯ ಆಗ್ತಾ ಇರೋದು ಅದೇ ಕಾರಣ ಅಂತ. ಮತ್ತೆ ಅದನ್ನ ಸುಡುವ ಅವಶ್ಯಕತೆ ಇಲ್ಲ, ಕಳೆದು ಹೋಗುತ್ತೆ ಮೂರ್ನಾಲ್ಕು ತಿಂಗಳಲ್ಲಿ. ಈಗ ಮೊದ್ಲೇನಾಗಿತ್ತು, ಈಗ ಗದ್ದೆಯಲ್ಲಿ ಅಂತಂತ ಈ ಕಶ್ಮಲವಾದಂತ ಪದಾರ್ಥಗಳನ್ನೆಲ್ಲ ಹೊತ್ತಾಕುದಿಲ್ಲ ಇದ್ರು ಮೊದ್ಲು. ಈಗ ಯಾವುದೇ ಒಂದು ಈಗೇನಾಗಿದೆ, ಗದ್ದೆ ಹತ್ತಿರ ಗದ್ದೆಯಲ್ಲೂ ಎಲ್ಲ ಪ್ಲಾಸ್ಟಿಕ್ ಅನ್ನು ಇದ್ ಮಾಡ್ತಾರೆ, ತೆಗೆದಾಕ್ಲಿ ಅದನ್ನ ಹಾಕ್ತಾರೆ. ಅದನ್ನ ಸಾವಯವ ಪದಾರ್ಥ ಅಲ್ಲೇ ಮುಗಿಸ್ಬೇಕು ಅಲ್ವಾ. ಈಗ ಮೊದ್ಲೇನ್ ಮಾಡ್ತಿದ್ರು, ಈ ಏಪ್ರಿಲ್ ಮೇ ದಲ್ಲಿ ಉಳುಮೆ ಮಾಡ್ತಿದ್ರು, ಮಾಗಿ ಉಳುಮೆ ಅಂತಿದ್ರು. ಮಾಗಿ ಉಳುಮೆ ಎಂಬುದನ್ನ ಇಲ್ಲಿ ಈಗ ಸರ್ವಸಾಮಾನ್ಯ ರೈತೆಲ್ಲ ಮಾಗಿ ಉಳುಮೆ ಎಂಬ ಶಬ್ದವನ್ನ ಮರ್ತು ಬಿಟ್ಟಿದ್ದಾನೆ. ಏಪ್ರಿಲ್ ಮೇ ದಲ್ಲಿ ಹೂಡಿಟ್ಟು ಬಿಟ್ರೆ ಸೂರ್ಯನ ಶಾಖಕ್ಕೆ ಅದೆಲ್ಲ ಇವೆಲ್ಲ ಇದಾಗಿ ಕೊಳತು ಇದು ಮಾಡ್ತಿದ್ರು. ಆದ್ರೆ ಈಗ ಯಾರು ಮಾಗಿ ಉಳುಮೆ ಮಾಡುವಂತದ ಪದ್ಧತಿಯನ್ನು ಬಿಟ್ಟಿದ್ದಾರೆ. ಈಗ ಏನಿದ್ರು ಜೂನ್ ನಲ್ಲಿ ಉಳುಮೆನೆ ಮಾಡ್ತಾರೆ. ಈಗ ಏನ್ ಹೇಳ್ತೀರಿ ರೈತರಿಗೆ ಇಂತ ಒಂದು ಸಂದರ್ಭದಲ್ಲಿ? ಕೆಲವೊಂದು ಜನ ಈಗ ನೀರಾವರಿ ಸೌಲಭ್ಯ ಇರುವಂತವ್ರು ಬೇರೆ ಬೇರೆ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಬೇಸಿಗೆ ಬೆಳೆಗಳನ್ನ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಕಲಂಗಡಿಯನ್ನ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಲಂಗಡಿ ಅದಕ್ಕೆ ಕಾಳಜಿಯಿಂದ ಉಳಿಬೇಕು, ಹುಳ ಉಪ್ಪಡಿ ರೋಗದ ಬಗ್ಗೆ ವಿಶೇಷವಾದ ಕಾಳಜಿಯನ್ನ ವಹಿಸ್ಬೇಕು. ವಾತಾವರಣದಲ್ಲಿ ಸರಿಯಾಗಿರಲ್ಲ, ಒಂದ್ಸಲ ಬೆಳಿಗ್ಗೆ ಚಳಿ ಇರ್ತದೆ, ಮಧ್ಯಾಹ್ನ ಸೆಕೆ ಇರುತ್ತೆ, ಅದರಿಂದ ರೋಗ ರುಜಿನಗಳ ಕಾಟ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊಂಡು ತಮ್ಮ ಉತ್ಪಾದನೆ ಖರ್ಚು ಮಾಡಿ ಹೆಚ್ಚಿನ ಆದಾಯ ಪಡೆಯುವಂತ ಪ್ರಯತ್ನ ರೈತ ಮಾಡಬಹುದು. ಬೀಜೋಪಚಾರ ಸರಿಯಾಗಿ ಮಾಡೋದ್ರಿಂದ ಕಾಲ ಕಾಲಕ್ಕೆ ಔಷಧಿಯನ್ನು ಹೊಡಿಬೇಕು. ಒಳ್ಳೆಯದು ನಾಯ್ಕ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದ್ದು ಒಟ್ಟಾರೆ ಎರೆಗೊಬ್ಬರ ತಯಾರು ಮಾಡೋದು ಹೇಗೆ ಮತ್ತು ಈಗ ಬೇಸಿಗೆ ಸಂದರ್ಭದೊಳಗೆ ರೈತರು ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ತಿಳಿಸಿದ್ರಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಅಂಕೋಲಾ ಬಾಸ್ಗೋಡ್ನ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾದ ವಿಆರ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಅಂಗಾಂಶ ಬೆಳೆ ಬೇಸಾಯ ಸಿರ್ಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಕಾಶ್ ಡಿಪಿ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಈಗ ನಮ್ಮ ಫೋನ್ ಸಂಪರ್ಕದಲ್ಲಿ ನಮ್ಮ ಶಿರ್ಷಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಡಿ ಪಿ ಅವರಿದ್ದಾರೆ. ಅಂಗಾಂಶ ಕೃಷಿ ಬಗ್ಗೆ ನೀವು ಕೇಳಿರ್ಬೋದು, ಟಿಶ್ಯೂ ಕಲ್ಚರ್ ಅಂತ ಹೇಳ್ತಾರೆ. ಇದನ್ನು ಬಾಳೆಯೊಳಗೆ ಹೆಚ್ಚು ಅಳವಡಿಸ್ಕೊಂಡಿದ್ದಾರೆ ಬಾಳೆ ಬೆಳೆಯಲ್ಲಿ. ಈಗ ಅಂಗಾಂಶ ಕೃಷಿ ಹೇಗೆ ಮಾಡ್ತಾರೆ ಅನ್ನೋದು ಒಂದಾದರೆ, ಬಾಳೆ ಬೆಳೆಯಲ್ಲಿ ಅಂಗಾಂಶ ಕೃಷಿಯ ಬೇಸಾಯವನ್ನು ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರು. ರೈತ ಬಂಧವರೆಲ್ಲರಿಗೂ ನಮಸ್ಕಾರ. ಈಗ ಈ ಅಂಗಾಂಶ ಕೃಷಿ ಅಂದರೆ ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಲ್ಲ, ನಾವು ಅನೇಕ ಯೂನಿವರ್ಸಿಟಿಯೊಳಗೆ ಅಥವಾ ಸಂಶೋಧನಾ ಕೇಂದ್ರದಲ್ಲಿ ಅಥವಾ ಖಾಸಗಿ ಸಂಸ್ಥೆಯರು ಕೂಡ ತಮ್ಮ ಲ್ಯಾಬ್ನಲ್ಲಿ ಇಂಥ ಒಂದು ಅಂಗಾಂಶ ಕೃಷಿಯ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅಭಿವೃದ್ಧಿಪಡಿಸ್ತಾ ಇರ್ತಾರೆ. ಏನದು, ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗ್ಲಿ ಹೇಳ್ತೀನಿ ಸರ್. ಈಗ ಅಂಗಾಂಶ ಕೃಷಿ ಅಂತ ಅಂದ್ರೆ ಯಾವ್ದಾದ್ರು ಒಂದು ಗಿಡದ ಒಂದು ಪಾರ್ಟ್ ಅನ್ನ, ಈಗ ಎಲೆ ಇರ್ಬೋದು ಅಥವಾ ಕಾಂಡ ಇರ್ಬೋದು ಅಥವಾ ಬೇರ್ ಇರ್ಬೋದು ಅಥವಾ ಗೆಡ್ಡೆ ಇರ್ಬೋದು, ಈ ರೀತಿ ಯಾವ್ದಾದ್ರು ಒಂದು ಪಾರ್ಟ್ ಅನ್ನ ಅಂದ್ರೆ ಉಪಯೋಗ ಮಾಡ್ಕೊಂಡು ಅದರಿಂದ ಸುಮಾರು ಅತ್ಯಂತ ಹೆಚ್ಚಿನದಾಗಿ ಉತ್ತಮ ಮಟ್ಟದ ಗಿಡಗಳನ್ನ ಲ್ಯಾಬೊರೇಟರಿ ಒಳಗಡೆ ಮಾಡ್ತಕ್ಕಂಥದ್ದನ್ನ ಅಂಗಾಂಶ ಕೃಷಿ ಅಂತೇಳಿ ನಾವು ಕರಿತೀವಿ. ಸಾಧ್ಯವಾದಷ್ಟು 8 ತಿಂಗಳ ಒಳಗಡೆಗೆ ಬಾಳೆ ಗಿಡದ ಕೊಡಬೇಕಾದಂತ ಪೋಷಕಾಂಶಗಳನ್ನ ಎಲ್ಲದನ್ನು 8 ತಿಂಗಳ ಒಳಗಡೆಗೆ ನಾವು ಅದಕ್ಕೆ ಕೊಟ್ಟು ಬಿಡ್ಬೇಕು. ಯಾಕಂದ್ರೆ 8ನೇ ತಿಂಗಳು ಗೊನೆ ಹೊಡಿಯುತ್ತೆ. ಆ ಗೊನೆ ಒಂದ್ಸರಿ ಹೊಡಿತು ಅಂದ್ರೆ ನಾವು ಆಮೇಲೆ ಎಷ್ಟೇ ನಾವು ಭೂಮಿಗೆ ತಗೊಂಡೋಗಿ ಹಾಕಿದ್ರು ಆ ಭೂಮಿಲಿ ಇರುತ್ತೆ ಬಿಟ್ರೆ ಗಿಡ ಅಷ್ಟೊಂದು ಉಪಯೋಗಿಸಲ್ಲ. ಯಾಕಂದ್ರೆ ಬಾಳೆನಲ್ಲಿ 8ನೇ ತಿಂಗಳು ಒಡೆಯ ಗೊನೆ ಮೊದಲನೇ ತಿಂಗಳನೆ ಅದ್ರ ಬುಡದಲ್ಲಿ ಏನೋ ಆ ಕಾಂಡದ ಒಳಗಡೆ ಆ ಗೊನೆ ಮೊದಲನೇ ತಿಂಗಳಿಂದನೇ ತಯಾರಾಗ್ತಿರುತ್ತೆ, 8ನೇ ತಿಂಗಳು ಹೊರಗಡೆ ಬರುತ್ತೆ ಅಷ್ಟೇ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಮೊದಲನೇ ತಿಂಗಳಿಂದನೇ ಚೆನ್ನಾಗಿ ಗೊಬ್ಬರ ಕೊಟ್ಕೊಂತ ಬಂದ್ರೆ 8ನೇ ತಿಂಗಳಿಗೆ ಒಡೆಯ ಅಂತ ಗೊನೆ ತುಂಬಾ ಉದ್ದ ಮತ್ತೆ ಹಣ್ಣುಗಳು ಗಾತ್ರ ದೊಡ್ಡದಾಗಿರುತ್ತೆ, ಗೊನೆ ತೂಕ ಚೆನ್ನಾಗಿ ಬರುತ್ತೆ, ಎಲ್ಲ ಆಗುತ್ತೆ. ಇದು ಮುಖ್ಯ ಪೋಷಕಾಂಶಗಳ ವಿಚಾರ ಆಯ್ತು. ಇನ್ನೂ ಒಂದು ಏನೋ ಪೋಷಕಾಂಶದ ವಿಚಾರ ಏನಂದ್ರೆ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಈ ಐರನ್ನು, ಜಿಂಕು ಮತ್ತೆ ಆಮೇಲೆ ಕಾಪರ್, ಬೋರಾನ್ ಅಂತೆಲ್ಲ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಮಣ್ಣಿನಲ್ಲಿ ಈ ತರದ ಪೋಷಕಾಂಶಗಳು ಬಹಳ ಕಡಿಮೆ ಆಗ್ತಿದ್ದಾವೆ. ಯಾಕಂದ್ರೆ ನಾವು ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸ್ತಿಲ್ಲ ಜಾಸ್ತಿ. ಅದಕ್ಕಾಗಿ ಇಂಥ ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ಕೊಟ್ಟಿಗೆ ಗೊಬ್ಬರನ ಯಥೇಚ್ಛವಾಗಿ ಹಾಕ್ಬೇಕು ಗಿಡಕ್ಕೆ. ಎರಡನೇದು ಏನು, 3ನೇ ತಿಂಗಳು, 5ನೇ ತಿಂಗಳು, 7ನೇ ತಿಂಗಳು, ಆಮೇಲೆ ಕೊನೆ ಒಡೆದ್ಮೇಲೆ 1-2 ಈ ರೀತಿ ಆ ಮಿಶ್ರಣವನ್ನ 5 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಅದಕ್ಕೆ ಏನೋ ಒಂದು ನಿಂಬೆಹಣ್ಣನ್ನ ಹೆಣ್ಬೇಕು. ಯಾಕಂದ್ರೆ ಆಮ್ಲೀಯ ಗುಣವನ್ನ ಜಾಸ್ತಿ ಮಾಡೋದ್ರಿಂದ ಒಂದು ಏನು ನಾವು ಅದರಲ್ಲಿ ಬನಾನಾ ಸ್ಪೆಷಲ್ ಪೋಷಕಾಂಶಗಳು ಇರ್ತಾವಲ್ಲ ಅದು ಗಿಡಗಳಿಗೆ ಚೆನ್ನಾಗಿ ಸಿಗುತ್ತೆ. ಅದಕ್ಕಾಗಿ ಒಂದು ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಮಿಶ್ರಣ ಮಾಡ್ಬಿಟ್ಟು ಆಮೇಲೆ ಗಿಡ ಸಂಪೂರ್ಣವಾಗಿ ನೆನಿಬೇಕು, ಆ ರೀತಿ ಸ್ಪ್ರೇ ಮಾಡ್ಬೇಕು. ಆಮೇಲೆ ಗೊನೆ ಬಂದ್ಮೇಲೆ ಗೊನೆ ಸಂಪೂರ್ಣವಾಗಿ ನೆನಿಬೇಕು, ಆ ರೀತಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಇದು ಇವೆರಡೂ ಮುಖ್ಯ. ಮೊದ್ಲು ಹೇಳಿದ್ನೆಲ್ಲ ಮಣ್ಣಿಗೆ ಕೊಡೋದು ಅಥವಾ ರಸಾವರಿಯಲ್ಲಿ ಬಿಡ್ತಕ್ಕಂತಹ ಮುಖ್ಯ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್ ಅವನು ಮುಖ್ಯ. ಮತ್ತೆ ಲಘು ಪೋಷಕಾಂಶಗಳಾದಂತಹ ಐರನ್ನು, ಜಿಂಕು, ಬೋರಾನ್ ಇವು ಸಹ ತುಂಬಾ ಮುಖ್ಯ. ಇವೆರಡನ್ನು ಮಾಡ್ಕೊಂಡಲ್ಲಿ ಗೊನೆ ಉತ್ತಮವಾಗಿ ನಮ್ಗೆ ಉದ್ದ ಬರುತ್ತೆ. ಕೆಲವು ರೈತರು ಕೇಳ್ತಾರೆ, ಇನ್ನೂ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಕೆಲವು ರೈತರು, ಸರ್ ನಾನು ಎಲ್ಲಾ ಮಾಡಿದ್ದೀನಿ ಸರ್, ಆದ್ರೆ ಗೊನೆ ಸೈಜೇನೆ ಸರಿಯಾಗಿ ಬಂದಿಲ್ಲ, 4 ಚಿಪ್ಪಿದೆ, 5 ಚಿಪ್ಪಿದೆ ಅಷ್ಟೇನೆ, ಉದ್ದ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರು ಎಲ್ಲರೂ ಹಾಕಿರ್ತಾರೆ ಪೋಷಕಾಂಶಗಳು. ಯಾವಾಗ ಹಾಕ್ತಾರೆ, 5ನೇ ತಿಂಗಳು, 6ನೇ ತಿಂಗಳು ಹಂಗೆಲ್ಲ ಹಾಕ್ತಾ ಬರ್ತಾರೆ. ಹಂಗ ಹಾಕೋದ್ರಿಂದ ಅವ್ರಿಗನ್ಸುತ್ತೆ ನಾನು ಎಲ್ಲ ಹಾಕಿದ್ದೀನಿ ಅಂತ. ಆದ್ರೆ ಗಿಡಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಮೊದಲನೇ ತಿಂಗಳಿಂದಾನೆ ಇರುತ್ತೆ ಬಾಳೆ ಗಿಡಕ್ಕೆ. ಅದಕ್ಕಾಗಿ ನಾವು ಮೊದಲನೇ ತಿಂಗಳಿಂದಾನೆ ಶುರು ಮಾಡ್ಬೇಕು. ಇದೊಂದು ಮುಖ್ಯವಾದ ವಿಚಾರ ರೈತರ ಗಮನ ಹರಿಸಬೇಕಾಗಿ ಕೇಳ್ಕೊಂಡು. ಇಲ್ಲಿ ಜೈವಿಕ ಗೊಬ್ಬರ ಹಾಕುವುದು ಅದರ ಮಹತ್ವ ಇದೆ ಅಂತೀರಿ? ಈಗ ಜೈವಿಕ ಗೊಬ್ಬರ ಅಂತ ಅಂದ್ರೆ ಯಾವ್ದು ಅಂದ್ರೆ ಸುಡೋಮೊನಾಸ್, ಟ್ರೈಕೋಡರ್ಮಾ ಮತ್ತೆ ಇವು ಜೈವಿಕ ನಿಯಂತ್ರಕಗಳು ಅಂತೀವಿ. ಜೈವಿಕ ಗೊಬ್ಬರಗಳು ಅಂತಂದ್ರೆ ಅಜೋಟೋಬ್ಯಾಕ್, ಅಜೋಸ್ಪಿರಿಡಮ್ ಮತ್ತೆ ರೈಸೋಬಿಯಂ ಈ ತರದ ಒಂದು ಇವನ್ನೆಲ್ಲ ನಾವು ಜೈವಿಕ ಗೊಬ್ಬರಗಳಂತ ಕರಿತೀವಿ. ಸೊ ಇವೆರಡರಿಂದನು ಸಾಕಷ್ಟು ಉಪಯೋಗ ಬಾಳೆ ಗಿಡಕ್ಕಿದೆ. ಏನಂದ್ರೆ ನೀವು ಇದನ್ನ ಮೊದ್ಲ ಇವು ನಾಕದಿಕ್ಕಿನ ಮುಂಚೆ ಒಂದ್ ವಿಚಾರ ಏನ್ ನಾವು ಇಟ್ಕೋಬೇಕಂದ್ರೆ, ಇವುಗಳು ಬದುಕದಕ್ಕೆ ಭೂಮಿನಲ್ಲಿ ಸಾವಯವ ಅಂಶ ಚೆನ್ನಾಗಿರ್ಬೇಕು. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಅಥವಾ ನಿಮ್ಮ ಹೊಲದ ಸುತ್ತಮುತ್ತ ಸಿಕ್ತಕ್ಕಂತಹ ಏನು ಗಿಡದ ಉಳಿದಿರ್ತಾವಲ್ಲ, ಕಾಂಪೋಸ್ಟ್ ಮಾಡ್ತಿರಲ್ಲ, ಆ ಕಾಂಪೋಸ್ಟ್ ಆಗ್ಲಿ ಹಾಕಿದ್ರೆ ಮಾತ್ರ ಈ ಜೀವಾಣುಗಳು ನಮ್ ಜೀವಿನ ಭೂಮಿನಲ್ಲಿ ವಾಸಿಸ್ತವೆ. ಎರೆಹುಳ ಆಗ್ಲಿ, ಜೈವಿಕ ಗೊಬ್ಬರ ಆಗ್ಲಿ, ಜೈವಿಕ ನಿಯಂತ್ರಕಗಳಾಗ್ಲಿ ಜೀವಿಸ್ತವೆ. ಅದಿಲ್ಲ ಬರೀ ರಸಗೊಬ್ಬರಗಳು ಅಂದ್ರೆ ಸರ್ಕಾರಿ ಗೊಬ್ಬರಗಳು ಅಷ್ಟೇ ಕೊಟ್ಟು ನಾವೇನಾದ್ರು ಒಂದೆರಡು ಬೆಳೆ ಬೆಳೆದು ಬಿಟ್ರೆ ಆ ನಮ್ಮ ಭೂಮಿಲಿ ಇರತಕ್ಕಂತ ಎಲ್ಲ ಜೈವಿಕ ಸಂಪತ್ತನು ನಾಶ ಆಗೋಗುತ್ತೆ. ಅದಕ್ಕಾಗಿ ಮೊದಲನೇದಾಗಿ ಸಾವಯವ ಅಂಶವನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ಅದಾದ್ಮೇಲೆ ಈ ಗೊಬ್ಬರಗಳನ್ನ ಹಾಕ್ಬೇಕು. ಇದನ್ನ ಹಾಕೋದ್ರಿಂದ ನಾವು ಸರಿಯಾದ ಪ್ರಮಾಣದಲ್ಲಿ ಇವನ್ನ ಬಳಸಿದ್ದೆ ಆದಲ್ಲಿ, ಅಂದ್ರೆ ಸರಿಯಾದ ಪ್ರಮಾಣ ಅಂದ್ರೆ ಒಂದ್ ಗಿಡಕ್ಕೆ 5 ಗ್ರಾಂನಷ್ಟು ಸಾಕು. ಯಾವುದೇ ಜೈವಿಕ ಗೊಬ್ಬರ ಹಾಕಿದ್ರು 5 ಗ್ರಾಂ ಸಾಕು. ಆದ್ರೆ ಅದನ್ನ ಯಾವ ರೀತಿ ಹಾಕ್ಬೇಕು ಅಂದ್ರೆ, ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತಿರಲ್ಲ, ಹಾಕೋದಕ್ಕಿಂತ ಮುಂಚೆ ಕೊಟ್ಟಿಗೆ ಗೊಬ್ಬರ ನಾವ್ ಎಷ್ಟು ಹಾಕ್ಬೇಕು ಅಂತಿದೀವಿ ನಮ್ಮ ಹೊಲಕ್ಕೆ, ಅದನ್ನೆಲ್ಲ ಒಂದ್ ಕಡೆಗೆ ನಾವು ಸಂಗ್ರಹ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ್ಮೇಲೆ ಆ ಈ ಜೈವಿಕ ಗೊಬ್ಬರ ಅಂತ ತರಬೇಕು. ಒಂದ್ ಗಿಡಕ್ಕೆ 5 ಗ್ರಾಂನಷ್ಟು ನಾವು ಹಾಕ್ರಿ ಅಂತ ಹೇಳ್ತೀವಿ. ಸರಿ, 5 ಗ್ರಾಂ ಅಂತ ಹೇಳಿದ್ರೆ 1,000 ಗಿಡಕ್ಕೆ 5 ಕೆಜಿ ನಮಗ್ ಬೇಕಾಗತ್ತೆ. 5 ಕೆಜಿ ನಾವು ಅಷ್ಟಕ್ಕೂ ಯಾಕೆ ಇದ್ ಮಾಡ್ಬೇಕು, ಖರ್ಚು ಮಾಡ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, 1 ಕೆಜಿ ತಗೊಂಬನ್ನಿ, ಎಲ್ಲ 1 ಕೆಜಿನೇ ತನ್ನಿ. ಅದನ್ನ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂತಿರ್ತೀವಲ್ಲ, ಆ ಕೊಟ್ಟಿಗೆ ಗೊಬ್ಬರದ ಮೇಲೆ ಎಲ್ಲ 1 ಕೆಜಿ ತಂದು ನೀರಲ್ಲಿ ಚೆನ್ನಾಗಿ ಕಲ್ಸ್ಬಿಟ್ಟು ಆ ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಹಾಕ್ಬೇಕು. ಫಸ್ಟ್ ಕೊಟ್ಟಿಗೆ ಗೊಬ್ಬರ ಒಂದು ಸ್ಥಳದಲ್ಲಿ ಇಟ್ಟಿರ್ತೀವಲ್ಲ ಅದಕ್ಕೆ ಮಿಶ್ರಣ ಮಾಡ್ಬೇಕು. ಮಾಡಿ 1 ವಾರಗಳ ಕಾಲ ಅದಕ್ಕೆ ಸಂಪೂರ್ಣವಾಗಿ ಪ್ರತಿ ದಿವಸನೂ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ತೇವಾಂಶ ಮೇಂಟೈನ್ ಮಾಡ್ಕೊಂಡು ಅದನ್ನ ಹಂಗೆ ಇಟ್ಟಿರ್ಬೇಕು 1 ವಾರ ಕಾಲ. ಆ 1 ವಾರ ಕಾಲದಲ್ಲಿ ಆ ಸಂಪೂರ್ಣ ಎಲ್ಲಾ ಗೊಬ್ಬರನು ಸಹ ಸಾಕಷ್ಟು ಮಟ್ಟದ ಜೈವಿಕ ಗೊಬ್ಬರಗಳನ್ನ ತಯಾರು ಮಾಡಿರುತ್ತೆ ಒಳಗಡೆ. ಆ ರೀತಿ ಒಂದು ಗೊಬ್ಬರನ ನಾವು ಏನು ಕೊಟ್ಟಿಗೆ ಗೊಬ್ಬರನು ಪ್ರತಿ ಗಿಡಕ್ಕೂ ಒಂದೊಂದು ಬುಟ್ಟಿ ಅಷ್ಟು ಹಾಕೊಂಡು ಹೋದ್ರು ಆಗತ್ತೆ. ಹಾಕದ್ ಯಾವ ರೀತಿ ಅಂತ ಹೇಳಿದ್ರೆ ಇದನ್ನ ಮೇಂಟೈನ್ ಮಾಡ್ಕೋಬೇಕು. ಆದ್ರೆ ಬುಕ್ ಪ್ರಕಾರ 1 ಗಿಡಕ್ಕೆ ಯಾವುದೇ ಜೈವಿಕ ಗೊಬ್ಬರನ 5 ಗ್ರಾಂನಷ್ಟು ಹಾಕ್ಬೇಕಾಗತ್ತೆ. ಇದು ವಿಚಾರ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಈ ಏನ್ ಹೇಳಿದ್ನಲ್ಲ ಅವಾಗ್ಲೇ, ಫಾಸ್ಫೇಟ್ ಸಾಲ್ಯುಬಲ್ ಮೈಕ್ರೋಯಿಸ PSB ಅಂತ ಬರುತ್ತೆ. ಇದನ್ನ ಹಾಕೋದ್ರಿಂದ ಭೂಮಿನಲ್ಲಿ ಇರ್ತಕ್ಕಂತ ರಂಜಕ ಕರಗಿ ಅದು ಗಿಡಕ್ ಸಿಗುತ್ತೆ. ಅಜಿಟೋಬ್ಯಾಕ್ಟರ್ ಅಂತ ಬರುತ್ತೆ. ಇದನ್ನ ಹಾಕೋದ್ರಿಂದ ಸಾರಜನಕ ಅಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕವನ್ನ ಅದು ಭೂಮಿಲಿ ಎಳೆದು ಶೇಖರಣೆ ಮಾಡಿ ಗಿಡಕ್ಕೆ ಕೊಡುತ್ತೆ. ಈ ಬ್ಯಾಕ್ಟೀರಿಯಾ ಇದು ಸಾರಜನಕಕ್ಕಾಗತ್ತೆ. ಇವೆರಡು ರಂಜಕ ಮತ್ತೆ ಸಾರಜನಕಕ್ಕೆ ಇವೆರಡನ್ನು ಉಪಯೋಗಿಸ್ಕೋಬಹುದು. ಮುಂದುವರೆದು ಜೈವಿಕ ನಿಯಂತ್ರಕಗಳು ಅಂತ ಏನ್ ಹೇಳಿದೆ ನಾನು, ಸೂಡೋಮೋನಾಸ್ ಮತ್ತೆ ಟ್ರೈಕೋಡರ್ಮಾ, ಇವೆರಡು ಕೆಲವು ಬ್ಯಾಕ್ಟೀರಿಯಾ ಮತ್ತೆ ಫಂಗಲ್ ಅಂದ್ರೆ ಶಿಲೀಂಧ್ರ ರೋಗಗಳು ಅಂತ ಏನ್ ಕರಿತೀವಿ, ಫಾರ್ ಎಕ್ಸಾಂಪಲ್ ಸೊರಗು ರೋಗ ಇದು ಶಿಲೀಂಧ್ರ ರೋಗ, ಆಮೇಲೆ ಸಿಗಾಟೋಕ ರೋಗ ಅಂತ ಬರುತ್ತೆ, ಎಲೆ ಚುಕ್ಕೆ ರೋಗ ಅಂತ, ಅದನ್ನು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಮತ್ತಾಮೇಲೆ ಸಾಫ್ಟ್ರಾಕ್ಟ್ ಅಂತ ಕರಿತೀವಿ ಅಂದ್ರೆ ಗೆಡ್ಡೆ ಕೊಳೆಯ ರೋಗ, ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಈ ರೀತಿ ಹಲವಾರು ರೋಗಗಳು ಈ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಅಂತಕ್ಕಂತ ಒಂದು ಜೈವಿಕ ನಿಯಂತ್ರಕ ನಮ್ಮ ಜಮೀನಿನಲ್ಲಿ ಸಾಕಷ್ಟು ಮಟ್ಟದಲ್ಲಿ ಇದ್ರೆ ಇವೆರಡು ರೋಗದಿಂದನೂ ಸಂಪೂರ್ಣವಾಗಿ ಗಿಡವನ್ನ ರಕ್ಷಣೆ ಮಾಡುತ್ತೆ. ಅದಕ್ಕಾಗಿ ಈ ಜೈವಿಕ ಗೊಬ್ಬರ ಇರ್ಲಿ, ಜೈವಿಕ ನಿಯಂತ್ರಕಗಳಿರ್ಲಿ, ಇವನ್ನ ನಾವು ಏನು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಾಕ್ಬೋದು, ಇಲ್ಲ ಆಮೇಲೆ ಪ್ರತಿ ಗಿಡಕ್ಕೂ 5 ಗ್ರಾಂನಂತೆ ಆಮೇಲೆ ಈಗ ನಾಟಿ ಮಾಡದ್ಮೇಲೆ ಆದ್ರೂ ಹಾಕೋಣದ್ರಿಂದ ನಾವು ಇದನ್ನ ಒಂದು ಗೊಬ್ಬರ ಅವಶ್ಯಕತೆ ಅನ್ನ ಕಡಿಮೆ ಮಾಡಬಹುದು, ಎರಡನೇದು ರೋಗಗಳಿಂದ ರಕ್ಷಣೆಯನ್ನು ಮಾಡಬಹುದು. ಸರಿಯಾದ ತೇವಾಂಶ ನಿರ್ವಹಣೆ ಇಲ್ಲಿ ಹೇಗ್ ಮಾಡಬಹುದು? ರೈತ ಬಂದವರು ಈಗ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಈ ಬಾಳೆನಲ್ಲಿ ನೀರು ನಿರ್ವಹಣೆ, ತೇವಾಂಶ ನಿರ್ವಹಣೆ ಅಂತಕ್ಕಂತ ಒಂದು ವಿಚಾರ. ನೀರಿಲ್ಲದೆ ಬಾಳೆ ಬೆಳೆಯಕ್ ಆಗದೇ ಇಲ್ಲ, ಅದ್ ಗೊತ್ತಿರದೆ ವಿಚಾರ. ಆದ್ರೆ ನೀರು ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾದ್ರೆ ಈ ಅಂಗಾಂಶ ಕೃಷಿ ಬಾಳೆನಲ್ಲಿ ಇನ್ನೂ ಒಂದು ಹಂತ ಹೆಚ್ಚಿನದಾಗಿ ಕೇರ್ ತಗೋಬೇಕಾಗತ್ತೆ ತೇವಾಂಶಕ್ಕೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಅಂಗಾಂಶ ಕೃಷಿ ಗಿಡಗಳು ಚಿಕ್ಕದಾಗಿರ್ತವೆ, ನಾಟಿ ಮಾಡ್ತೀವಿ ತಂದು ನೀರ್ ಹಾಕ್ಲಿಲ್ಲ ಅಂದ್ರೆ ಗಿಡಗಳು ಸೊರಗೋಗ್ತವೆ. ನೀರ್ ಜಾಸ್ತಿ ಹಾಕಿದ್ರೆ ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಕೊಳ್ತೋಗ್ತವೆ. ಈ ರೀತಿ ಒಂದು ಸಮಸ್ಯೆ ಈ ಒಂದು ಗಿಡಗಳಿಗೆ ಕಾಡುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಹಂಗಂತೇಳಿ ಅಂಗಾಂಶ ಕೃಷಿ ಗಿಡಗಳನ್ನ ಬಹಳ ಕಷ್ಟನಪ್ಪ ಮೇಂಟೈನ್ ಮಾಡೋದ ಆ ತರದ ಏನು ಇಲ್ಲ. ನಾ ಕೆಲವು ಸಿಂಪಲ್ ಟಿಪ್ಸ್ ಹೇಳ್ತೀನಿ ಏನಂದ್ರೆ, ಈ ಅಂಗಾಂಶ ಕೃಷಿ ಗಿಡಗಳನ್ನ ತಂದು ನಾಟಿ ಮಾಡಿದಾಗ ಬುಡ ಇರುತ್ತಲ್ಲ, ಬುಡದಿಂದ 1-2 ಸೆಂಟಿಮೀಟರ್ ಸುತ್ತನ ಚೆನ್ನಾಗಿ ಸ್ವಲ್ಪ ಮಣ್ಣೆತ್ತಿ ಕಟ್ಬಿಡ್ಬೇಕು, ಮಣ್ಣನ್ನ ಹೈಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಆಮೇಲೆ ಡ್ರಿಪ್ ಲೈನ್ ಏನ್ ಮಾಡ್ತೀವಿ ನಾವು, ಡ್ರಿಪ್ ಲೈನ್, ಯಾಕಂದ್ರೆ ಈ ವಿಶೇಷವಾಗಿ ಯಾರು ಹರಿ ನೀರಾವರಿನಂತೂ ಉಪಯೋಗಿಸಲ್ಲ, ಎಲ್ಲರೂ ಏನೋ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ಗೆ ಹೋಗಿರ್ತಾರೆ. ಆ ಡ್ರಿಪ್ ಪೈಪ್ ಅನ್ನ ಈ ಬುಡ ಎತ್ತಿ ಕಟ್ಟಿರ್ತೀವಲ್ಲ, ಸುತ್ತ 2 ಇಂಚು ಎತ್ತಿ ಕಟ್ಟಿರ್ತೀವಲ್ಲ ಮಣ್ಣನ್ನ, ಅದ್ರ ನಂತರನೇ ಇಡಬೇಕು ಅಂದ್ರೆ ಸೈಡ್ಗೆ ಇಡಬೇಕು. ಎಕ್ಸಾಕ್ಟ್ ನೀವು ಆ ಹನಿ ಬೀಳೋ ಅಂತ ಜಾಗ ಕನಿಷ್ಠ 3-4 ಇಂಚು ಬುಡದಿಂದ, ಬಾಳೆ ಬುಡದ ಗಿಡದ ಬುಡದಿಂದ ದೂರ ಇರಬೇಕು. ಇದ್ರೆ ಮಾತ್ರ ನಾವು ಗಿಡನ ಚೆನ್ನಾಗಿ ಕಾಪಾಡ್ಕೊಳಕ್ ಸಾಧ್ಯ. ಅವಾಗ ಏನಾಗುತ್ತೆ ಅಂದ್ರೆ ನೀರ್ ಹನಿಯೋದು 4-5 ಇಂಚ್ ದೂರದಲ್ಲಿ, ಅವಾಗ ತೇವಾಂಶ ಮಾತ್ರ ಬೇರುಗಳಿಗೆ ಬರುತ್ತೆ, ನೀರ್ ಬರಲ್ಲ ಗಿಡದತ್ರ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಈ ಇದು ಬಾಳೆ ಅಂತಲ್ಲ, ಯಾವುದೇ ಗಿಡದಲ್ಲಿ ಆಗಿದಿರೋ ಸಣ್ಣ ಗಿಡ ಇದ್ದಾಗ 4-5 ಇಂಚ್ ದೂರದಲ್ಲಿ ನೀರ್ ಬೀಳ್ತಾ ಇರ್ಬೇಕು ಡ್ರಿಪ್ ಇರಿಗೇಷನ್ ಇಂದ. ತೇವಾಂಶ ಮಾತ್ರ ಭೂಮಿ ಒಳಗಡೆಯಿಂದ ಬೇರುಗಳಿಗೆ ಸಿಗ್ಬೇಕು. ನೀರ್ ಬಂದ್ ಏನಾದ್ರು ಬುಡಕ್ ತಗಲ್ತು ಅಂದ್ರೆ ಗಿಡ ಕೊಳೆಯಕ್ ಶುರುವಾಗುತ್ತೆ. ಈ ರೀತಿ ನಾವು ಕೇರ್ ತಗೋಬೇಕು. ಈಗ ಗಿಡ ಬೆಳೀತಾ ಬೆಳೀತಾ ಇದ್ದ ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ, ಡ್ರಿಪ್ ಅನ್ನ 1-15 ನಿಮಿಷ ಆನ್ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ. ಎಲ್ಲಿವರೆಗೂ? 1 ವಾರದವರೆಗೂ. ಒಂದು ಹೊಸ ಎಲೆ ಜೋಡಿ ಹೊಡೀತು ಅಂದ್ರೆ 1-1.5 ತಿಂಗಳವರೆಗೂ, 1/2 ಗಂಟೆ ಆನ್ ಮಾಡಿದ್ರೆ ಸಾಕು ಅಂತ ಹೇಳಿ. ಅದು ನಾನು ಈ ರೀತಿ 1/2 ಗಂಟೆ 1 ಗಂಟೆ ಅಂತ ಯಾವ ವಿಚಾರನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತೀನಿ ಅಂದ್ರೆ, ನೀವು ಈ ಟೈಮ್ ಅನ್ನ ಯಾವ ರೀತಿ ಫಿಕ್ಸ್ ಮಾಡ್ಕೋಬೇಕು ಅಂದ್ರೆ, ಏನೋ ನಮ್ಮ ಬೋರಿನ ಔಟ್ಪುಟ್ ಎಷ್ಟಿದೆ, ಆಮೇಲೆ ಎಷ್ಟ್ ಲೀಟರ್ ಡಿಸ್ಚಾರ್ಜ್ ಆಗುತ್ತೆ, ಇದೆಲ್ಲದ್ರ ಮೇಲೂ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಆದ್ರೆ ಬಾಳೆ ಗಿಡದ ಒಂದು ಏನೋ ಅದ್ರದ್ದು ಕೆನೋಪಿ ಅಂತ ಏನ್ ಹೇಳ್ತೀವಿ, ಅದಿಷ್ಟು ಅದ್ ಎಲ್ಲಿವರೆಗೂ ಸ್ಪ್ರೆಡ್ ಆಗಿದೆಯೋ ಆ ಸ್ಪ್ರೆಡ್ ಆಗಿರೋ ಅಂತ ಕೆಳಗಿನ ಭಾಗ ಏನ್ ಮಣ್ಣಿನ ಭಾಗ ಇರುತ್ತೆ ಅದೆಲ್ಲ ನೆನೆಯುತ್ತಾ, ಎಷ್ಟೊತ್ತಿಗೆ ನೆನೆಯುತ್ತದೆ ನೋಡ್ಕೋಬೇಕು. ಈ ಚಿಕ್ಕ ಗಿಡ ಇದ್ದಾಗ ಸಾಮಾನ್ಯವಾಗಿ 15-20 ನಿಮಿಷ ಬಿಟ್ರೆ ಸಾಕು, ಸ್ವಲ್ಪ ತೇವಾಂಶ ಡೆವಲಪ್ ಆಗ್ಬಿಡುತ್ತೆ ಅಲ್ಲೆಲ್ಲ. ಆಮೇಲೆ ಸ್ವಲ್ಪ ದೊಡ್ಡದಾಯ್ತು 1/2 ಗಂಟೆ, ಆಮೇಲೆ 1 ಗಂಟೆ 1.5 ಗಂಟೆ. ಈ ರೀತಿ ನಾವು ಗಿಡ ದೊಡ್ಡದಾದಂಗೆ ಗಿಡಕ್ಕೆ ನೀರಿನ ಅವಶ್ಯಕತೆನೂ ಜಾಸ್ತಿ ಆಗತ್ತೆ. ಅದೇ ರೀತಿ ನಾವು ಇದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಯಾವ್ದನ್ನ ನೀರನ್ನ ಕೊಡ್ತಕ್ಕಂಥದ್ದು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದು ನೀರಿನ ನಿರ್ವಹಣೆ. ಕೊನೆಯದಾಗಿ ನೀರಿನ ನಿರ್ವಹಣೆ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಬಾಳೆ ಗಿಡಕ್ಕೆ 25-30 ಲೀಟರ್ ದಿನವೊಂದಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ ಅಂತಕ್ಕಂಥದ್ದು ಸಂಶೋಧನೆಗಳಿಂದ ಕಂಡು ಬಂದಿರತಕ್ಕಂಥ ವಿಚಾರ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ನೀರನ್ನ ಕೊಡೋ ಅವಶ್ಯಕತೆ ಇರುತ್ತೆ. ಇನ್ನು ಕಟಾವು ಮಾಡುವಂತ ಸಂದರ್ಭದೊಳಗೆ ಏನ್ ಗಮನಿಸಬೇಕು ರೈತ ಬಂದವರೇ? ಈಗ ಕಟಾವು ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಈಗಾಗ್ಲೇ ಹೇಳಿದೆ ನಾನು, ಗೊನೆ ಬಂದಾದ್ಮೇಲೆ ಟಿಪ್ಪುಗಳೆಲ್ಲ ಓಪನ್ ಆಗ್ತಾ ಬರುತ್ತೆ ಅಲ್ವಾ. ಟಿಪ್ಪೆಲ್ಲ ಓಪನ್ ಆಗ್ತಾ ಬರ್ತಾ ಇದ್ದಾಗ ಯಾವುದೋ ಒಂದು ಹಂತದಲ್ಲಿ ಈ ಹೊಸದಾಗಿ ಓಪನ್ ಆದಂತ ಅದೇನಿರುತ್ತೆ ಚಿಪ್ಪು, ಅದರಲ್ಲಿ ಇರ್ತಕ್ಕಂಥ ಬಾಳೆ ಏನೋ ಹಣ್ಣುಗಳು ಬೆಳೆಯೋದಿಲ್ಲ. ಓಪನ್ ಆದಾಗ ಎಷ್ಟಿದ್ವು ಅಷ್ಟೇ ಇರುತ್ತೆ, ಸ್ವಲ್ಪ ದಿವಸ ಆದ್ಮೇಲೆ ಕಪ್ಪಾಗಿ ಉದುರೋಗುತ್ತೆ. ಸೊ ಇದು ನಮ್ಗೆ ಇಂಡಿಕೇಶನ್ ಅಲ್ಲಿಗೆ ನಮ್ಮ ಭೂಮಿಯ ಏನೋ ಪೋಷಕಾಂಶ ಎಷ್ಟಿರುತ್ತೆ ಅದ್ರ ಪ್ರಕಾರ ಆ ಗೊನೆ ಸೈಜ್ ಅಷ್ಟೇನೆ, ಅದಕ್ಕಿಂತ ಮುಂದಕ್ಕೆ ನಮ್ದು ಗೊನೆಯ ಉದ್ದ ಆಗದಿಲ್ಲ ಅಂತ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಆ ಒಂದು ಗಂಡುವನ ಅಲ್ಲಿಗೆ ಮುರಿದಾಕ್ ಬಿಡ್ಬೇಕು. ಗಂಡುವನ ಮುರಿದಾಕಿದ್ದಾದ್ಮೇಲೆ ಈ ಹಣ್ಣುಗಳ ಗಾತ್ರ ಜಾಸ್ತಿ ಆಗ ಶುರುವಾಗತ್ತೆ. ಈಗಾಗ್ಲೇ ಹೇಳಿದೆ ನಾನು, ಲಘು ಪೋಷಕಾಂಶಗಳನ್ನ 1-2 ಸರಿ ಸ್ಪ್ರೇ ಮಾಡ್ಬೇಕಾಗತ್ತೆ. ಈ ಗಂಡುವ ಮುರಿದಾಕಿದ್ಮೇಲೆ ಒಂದ್ಸರಿ, 15-20 ದಿವಸ ಬಿಟ್ಟು ಒಂದ್ಸರಿ ನಾವು ಏನೋ ಲಘು ಪೋಷಕಾಂಶಗಳನ್ನ 5 ಗ್ರಾಮ್ 1 ಲೀಟರ್ಗೆ ಹಾಕಿ, 1 ನಿಂಬೆಹಣ್ಣು 1 ಕ್ಯಾನ್ಗೆ, ಸ್ಪ್ರೇಯರ್ ಕ್ಯಾನ್ಗೆ 1 ನಿಂಬೆಹಣ್ಣು ಹಿಂಡಿ ಅದನ್ನ ಸ್ಪ್ರೇ ಮಾಡ್ರಿ ಅಂತ ಹೇಳಿ ಇದನ್ನ ಮಾಡ್ಕೋಬೇಕಾಗತ್ತೆ. ಇದಾದ್ಮೇಲೆ ಈ ಗೊನೆ ದೊಡ್ಡದಾಗ್ತಾ ಆಗ್ತಾ ಕೆಲವು ಟೈಮು ಗಾಳಿಗೆ ಗೊನೆಯ ಭಾರ ಜಾಸ್ತಿ ಆಗಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಗಿಡದ, ಅದು ಭಾರ ತಡಿಲಾರದೆ. ಅದಕ್ಕೆ ಗಿಡಕ್ಕೆ ಸಪೋರ್ಟ್ ಅನ್ನ ಕೊಟ್ಕೋಬೇಕು, ಸಪೋರ್ಟ್ ಅನ್ನ ಮಾಡ್ಕೊಂಡು, ಇಲ್ಲ ಗಳ ಅಂತೀವ ಅಥವಾ ಏನು ಕಡ್ಡಿ ಅಂತೀವ ಆ ರೀತಿ ಸಪೋರ್ಟ್ ನಾವು ಕೆಲವು ಟೈಮು ಕೊಟ್ಕೋಬಹುದು. ಒಂದು ಇದನ್ನ ಈ ರೀತಿ ಒಂದು ಮೇಂಟೆನೆನ್ಸ್ ಅನ್ನ ನಾವು ಮಾಡ್ಕೋಬೇಕಾಗತ್ತೆ. ಪ್ರತಿ ತಿಂಗಳು ಹೊಸ ಬಾಳೆಕಂದಿಗೆ ಏನು ಉಳಿತವೆ ಗಿಡದ ಸುತ್ತ ಅವನ್ನ ಕಟ್ ಮಾಡಿ ಹಾಕೋದ್ರಿಂದ ನಾನು ಗೊನೆ ಸೈಜು ಚೆನ್ನಾಗಿ ಬರುತ್ತೆ. ಅವನ್ ಏನಾರ ಅಲ್ಲಿ ಕಟ್ ಮಾಡ್ಲಿ ಹಾಕ್ಲಿಲ್ಲ ನಾವು ಅಂದ್ರೆ ಆ ಪೋಷಕಾಂಶಗಳನ್ನೆಲ್ಲ ಪಕ್ಕದಲ್ಲಿ ಬರ್ತಕ್ಕಂಥ ಮರಿ ಕಂದಗಳು ತಿಂದಾಕತ್ತೆ, ನಮ್ಗೆ ಗೊನೆ ಸೈಜು ಕರೆಕ್ಟ್ ಆಗಿ ಬರಲ್ಲ. ಅದಕ್ಕಾಗಿ ಮರಿ ಕಂದಗಳನ್ನ ಪ್ರತಿ ತಿಂಗಳನ್ನು ಕಟ್ ಮಾಡಾಕ್ಬೇಕು, ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಇದಿಷ್ಟು ಕಟಾವಿಗೆ ಮುಂಚೆ ಮಾಡ್ಬೇಕಾದಂತ ನಿರ್ವಹಣೆ. ಇನ್ನ ಕಟಾವು ಮಾಡೋಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಈ ಗೊನೆಯನ್ನ ಕಟ್ ಮಾಡಿದ್ದಾದ್ಮೇಲೆ ತಕ್ಷಣ ನೆರಳಿಗೆ ಸಾಗಿಸ್ಬೇಕು. ಸಾಗಿಸ್ಬೇಕಾದ್ರೆ ಆ ಕಡೆ ಈ ಕಡೆ ಭೂಮಿ ಕೆಲವರು ಬೇಕಾದ್ರೆ ಭಾರ ಇರುತ್ತೆ, ಪಚ್ಚಬಾಳೆ ಆದ್ರೆ 40-50 ಕೆಜಿ ವರ್ಗೂ ಬಂದ್ಬಿಡುತ್ತೆ. ಆ ರೀತಿ ಟೈಮಲ್ಲಿ ಯಾವುದೇ ಗೊನೆಗೆ ಗಾಯಗಳಾಗಬಾರ್ದು. ಎಲ್ಲಿ ಪಕ್ಕದ ಗಿಡಕ್ಕೆ ತಗ್ಲದು ಈ ತರದ ಏನಾದ್ರೂ ಆದ್ರೆ ಏನಾಗುತ್ತೆ ಗೊತ್ತಾ, ಮಾರ್ಕೆಟಿಂಗ್ ಮಾರ್ಕೆಟ್ ಅಲ್ಲಿ ಸಿಗಂತ ಬೆಲೆ ಕಡಿಮೆ ಆಗುತ್ತೆ, ಅದ್ರ ಬಣ್ಣ ಕಪ್ಪಾಗ್ಬಿಟ್ರೆ ಈ ರೀತಿ. ಅದಕ್ಕಾಗಿ ನೆರಳಿಗೆ ಸಾಗಣೆ ಮಾಡಬೇಕು, ಎಲ್ಲೂ ಯಾವುದೇ ಇದಕ್ಕೆ ತಾಗದೆ ಗಾಯಗಳಾಗದೆ ಈ ರೀತಿ ಮೇಂಟೈನ್ ಮಾಡ್ಕೋಬೇಕು. ಆಮೇಲೆ ಈ ನೆರಳಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ತೇವಾಂಶ ಲಾಸ್ ಜಾಸ್ತಿ ಆಗೋದಿಲ್ಲ, ತೇವಾಂಶ ನಮ್ಮ ಧ್ವನಿಯಿಂದ ಹೊರಗಡೆ ಹೋಗಲ್ಲ, ಸೊ ಒಳ್ಳೆ ತೂಕ ಬರುತ್ತೆ. ನಾವೇನಾದ್ರು 1-2 ಗಂಟೆ ನೇರವಾದ ಬಿಸಿಲಿನಲ್ಲೇ ನಾವೇನಾದ್ರೂ ಧ್ವನಿಗಳನ್ನ ಇಟ್ಟಲ್ಲಿ ತೂಕ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಈ ರೀತಿ ಒಂದು ಮೇಂಟೆನೆನ್ಸ್ ಅನ್ನ ಮಾಡ್ಕೋಬೇಕು. ಒಳ್ಳೇದು ಡಾಕ್ಟರ್ ಪ್ರಕಾಶ್ ಅವರು ಇಲ್ಲಿ ತನಕ ಅಂಗಾಂಶ ಧನ್ಯವಾದ ಬಾಳೆ ಬೇಸಾಯ ಕುರಿತು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಅಂಗಾಂಶ ಬೆಳೆ ಬೇಸಾಯ ಸಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಡಿಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮುಕುಂದ್ ಬಾಬು ಗೇವಡಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಮುಂದೆ ಕೇಳಿ ಪಾಪಿ ಜ್ಞಾತಕ ಬೇಕು ಪರಮತತ್ವದ ಬೋಧ. ಪಾಪಿ ಜ್ಞಾತಕ ಬೇಕು ಪರಮತತ್ವದ ಬೋಧ, ಕೋಪಿ ಜ್ಞಾತಕ ಬೇಕು ಶಾಂತ. ಈಗ ಕೊನೆಯಲ್ಲಿ ಕೇಳಿ, ನಾನಾರೆಂಬುದು ನಾನಲ್ಲ. ಓದು ವೇದ ಓ